12 ಕಿಲೋಹರ್ಟ್ಸ್ಗಳು. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿಯ ಪ್ರೀತಿಯ ನಮಸ್ಕಾರಗಳು. ಈಗ ಸಮಯ ಸರಿಯಾಗಿ 5:30:18 ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತವೆ. ಆಕಾಶವಾಣಿ ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. August 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು ₹27,000 ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಟರ್ಕಿ ಕೋಳಿ ಸಾಕಾಣಿಕೆ ಕುರಿತು ಕೋಳಿ ಸಾಕಾಣಿಕೆ ತಜ್ಞರಾದ ಡಾಕ್ಟರ್ ಪಿ ನಲ್ಲಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ನಲ್ಲಪ್ಪ ಅವರೇ. ನಮಸ್ಕಾರ. ಈ ಟರ್ಕಿ ಕೋಳಿ ಸಾಕಾಣಿಕೆ ಕೂಡ ಈಗ ಜನಪ್ರಿಯವಾಗ್ತಾ ಇದೆ. ನಿಮ್ಮ ಈ ಒಂದು ಕೇಂದ್ರೀಯ ಕುಕ್ಕುಟ ಅಭಿವೃದ್ಧಿ ಸಂಸ್ಥೆಯಲ್ಲಿ ಇವತ್ತು ಈ ಟರ್ಕಿ ಕೋಳಿಗಳ ಸಂವರ್ಧನೆ ಮಾಡ್ತಾ ಇದ್ದಾರೆ ಮತ್ತು ಮರಿಗಳನ್ನು ರೈತ ಬಾಂಧವರಿಗೆ ತಾವು ಪೂರೈಕೆ ಮಾಡ್ತಾ ಇದ್ದಾರೆ ಮತ್ತು ಇದರ ಸಾಕಾಣಿಕೆ ಬಗ್ಗೆ ತರಬೇತಿನೂ ಕೂಡ ತಾವು ಕೊಡ್ತಾ ಇದ್ದಾರೆ. ತಾವು ಇವತ್ತು ನಮ್ಮ ರೈತ ಬಾಂಧವರಿಗೆ ಈ ಟರ್ಕಿ ಕೋಳಿ ಸಾಕಾಣಿಕೆ ಬಗ್ಗೆನೇ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ಟರ್ಕಿ ಕೋಳಿಗಳು ಮೂಲತಃ ಯಾವ ದೇಶದವು ಮತ್ತು ಇವುಗಳನ್ನು ಟರ್ಕಿ ಕೋಳಿಗಳು ಅಂತ ಕರೆಯೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಿ? ಖಂಡಿತ ಹೇಳ್ತೇನೆ. ಈ ಮೂಲತಃ ಟರ್ಕಿ ಕೋಳಿ ಉತ್ತರ ಅಮೆರಿಕಾ ದೇಶದ ಮೆಕ್ಸಿಕೋದ ವಿಲ್ಕ್ ಫಾರೆಸ್ಟ್ಸ್ ನಿಂದ ತಂದು ಇವುಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಇವುಗಳಿಗೆ ಟರ್ಕಿ ಕೋಳಿ ಎಂದು ಏಕೆ ಕರೀತಾರೆ ಅಂದರೆ ಅವು ಟರ್ಕ್ ಟರ್ಕ್ ಅಂತ ಮಾಡುವಂಥ ಒಂದು ಶಬ್ದದಿಂದ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಅದು ಟರ್ಕಿ ಕೋಳಿಗಳ ತಲೆ ಟರ್ಕಿ ದೇಶದ ಸೈನಿಕರ ಹೆಲ್ಮೆಟನ್ನು ಹೋಲುವುದರಿಂದ ಅವುಗಳಿಗೆ ಟರ್ಕಿ ಕೋಳಿಗಳು ಎಂದು ಕರೀತಾರೆ ಅಂತ ಹಲವರು ಹೇಳ್ತಾರೆ. ಅಂದರೆ ಈ ಟರ್ಕಿ ದೇಶದ ಸೈನಿಕರು ಹಾಕ್ಕೊಳ್ಳುವಂಥ ಈ ಶಿರಸ್ತ್ರಾಣ, ಹೌದು, ಶಿರಸ್ತ್ರಾಣನ ಹೋಲುತ್ತವೆ, ಅವುಗಳ ತಲೆ ಅದನ್ನು ಹೋಲ್ತವೆ, ಅದರಿಂದ ಅವಕ್ಕೆ ಆ ಹೆಸರು ಬಂದಿದೆ ಅಂತ ನಮ್ಮ ಲಿಟ್ರೇಚರ್ ಹೇಳುತ್ತೆ. ಎರಡು ರೀತಿ ಕಾರಣಗಳನ್ನು ಕೊಡ್ತಾರೆ ಕೊಡ್ತಾರೆ ಹೌದು. ಅಂದರೆ ಮುಖ್ಯವಾಗಿ ಪ್ರಪಂಚದ ಯಾವ್ಯಾವ ಭಾಗಗಳಲ್ಲಿ ಇದನ್ನು ಈಗ ಹೆಚ್ಚಾಗಿ ಸಾಕ್ತಾ ಇದ್ದಾರೆ ಮತ್ತು ಇದನ್ನು ತಿನ್ನೋದಕ್ಕೆ ಬಳಸ್ತಾ ಇದ್ದಾರೆ? ನೋಡಿ, ಇವುಗಳನ್ನ ಹೆಚ್ಚಾಗಿ ವಾಣಿಜ್ಯ ಬೆಳೆಯಾಗಿ ಕಮರ್ಷಿಯಲ್ ಕ್ರಾಪ್ ಅಂತೇಳಿ ಅಮೇರಿಕ ಹಾಗೂ ಕೆನಡಾ ದೇಶಗಳಲ್ಲಿ ಮೇಯಿಸ್ತಾರೆ ಹಾಗೂ ತಿನ್ನಲು ಕೂಡ ಅಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ. ಇವುಗಳನ್ನು ಬೆಳೆಸುವ ಇತರೆ ಮುಖ್ಯವಾದ ದೇಶಗಳಂದರೆ ಮೆಕ್ಸಿಕೋ, ಬ್ರೆಜಿಲ್, ಬೆಲ್ಜಿಯಂ, ಡೆನ್ಮಾರ್ಕ್, ಫ್ರಾನ್ಸ್, ಜರ್ಮನ್, ಗ್ರೀಸ್, ಐರ್ಲೆಂಡ್, ಇಟಲಿ, ನೆದರ್ಲ್ಯಾಂಡ್ಸ್, ಸ್ಪೇನ್, ಯುನೈಟೆಡ್ ಕಿಂಗ್ಡಮ್, ಪೋರ್ಚುಗಲ್, USSR, ಇಸ್ರೇಲ್ ಹಾಗೂ ನಮ್ಮ ಇಂಡಿಯಾ, ಈ ದೇಶಗಳಲ್ಲೆಲ್ಲ ಬೆಳೆಸ್ತಾರೆ. ಅಂದರೆ ಈ ದೇಶಗಳಲ್ಲಿ ಇವುಗಳಿಗೆ ಒಳ್ಳೆ ಬೇಡಿಕೆನೂ ಇದೆ ಅಂತ? ಒಳ್ಳೆ ಬೇಡಿಕೆ ಇದೆ ಹಾಗೂ ಅಲ್ಲೆಲ್ಲ ಇರುವಂಥ ಜನ ಕ್ರಿಶ್ಚಿಯನ್ ಕಮ್ಯುನಿಟಿ, ಸೊ ಅವರು ಅದನ್ನು ವಿಶೇಷವಾಗಿ ತಿಂತಾರೆ. ಹಾಗಾಗಿ ಮತ್ತು ಅವುಗಳಲ್ಲಿರ್ತಕ್ಕಂಥ ಮಾಂಸದಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳ ಬಗ್ಗೆ ಅವರಿಗೆ ಚೆನ್ನಾಗಿ ಅರಿವಿದೆ. ಹಾಗಾಗಿ ಅವರು ಅದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಎಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೋ ಅಲ್ಲಿ ವಿಶೇಷವಾಗಿ ಅದನ್ನು ಬೆಳೆಸಬೇಕಲ್ವ, ಅದಕ್ಕೆ ಅಲ್ಲಿ ಬೆಳೆಸ್ತಾರೆ. ಅಂದರೆ ಮಾಂಸದ ಗುಣಮಟ್ಟದ ದೃಷ್ಟಿಯಿಂದ ಇದು ಮಾಂಸದ ಗುಣಮಟ್ಟ ಹೇಗೆ ಅಂದರೆ ಅದರಲ್ಲಿ ಎದೆ ಮಾಂಸ ಜಾಸ್ತಿ ಇರುತ್ತೆ. ಟರ್ಕಿ ಕೋಳಿಗಳಲ್ಲಿ ಎದೆ ಮಾಂಸ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಬೇರೆ ಯಾವುದೇ ಕೋಳಿ ನಾವು ಹೋಲಿಸಿದಲ್ಲಿ. ಆ ಎದೆ ಮಾಂಸ ಅಂದರೆ ಅದು ಫ್ಯಾಟ್ ಫ್ರೀ, ಕೊಬ್ಬಿನ ಅಂಶ ತುಂಬ ಕಡಿಮೆ ಇರ್ತದೆ. ಅದನ್ನು ವೈಟ್ ಮೀಟ್ ಅಥವಾ ಲೀನ್ ಮೀಟ್ ಅಂತ ಕರೀತಾರೆ. ಈಗ ಪಾಶ್ಚಿಮಾತ್ಯ ದೇಶಗಳು ಮುಂದುವರೆದ ದೇಶಗಳು ಏನಂದರೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ. ಹೌದು ಹೌದು, ಕೊಬ್ಬಿನಂಶ ಕಡಿಮೆ ಕಡಿಮೆ ಇರುವಂಥ ತಿನ್ನಬೇಕು ಅಂತ. ಹಾಗಾಗಿ ಇದನ್ನು ಅವರು ಇಷ್ಟಪಟ್ಟು ತಿಂತಾರೆ. ಆ ತಿನ್ನೋದ್ರಿಂದ ಆ ದೇಶಗಳಲ್ಲಿ ಇವು ಭಾಳ ಜನಪ್ರಿಯವಾಗಿ ಬೆಳೆಸ್ತಾರೆ. ಇನ್ನು ನಮ್ಮ ದೇಶಕ್ಕೆ ಬಂದರೆ ಮುಖ್ಯವಾಗಿ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಭಾಗಗಳಲ್ಲಿ ಇದನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತು ಆಹಾರದಲ್ಲಿ ಬಳಸ್ಕೊಳ್ತಾ ಇದ್ದಾರೆ? ನೋಡಿ, ನಮ್ಮ ದೇಶದಲ್ಲಿ ಇವು ಬೇರೆ ದೇಶಗಳಿಗೆ ಹೋಲಿಸಿದ್ರೆ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಆದ್ರೂ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಕೇಂದ್ರೀಯ ಕೋಳಿ ಸಂಶೋಧನಾ ಸಂಸ್ಥೆ, ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಬರೇಲಿ ಉತ್ತರ ಪ್ರದೇಶದಲ್ಲಿ, ಅಲ್ಲಿ ಇದನ್ನು ಒಂದು ಸಂವರ್ಧನಾ ಕೇಂದ್ರ ಅಂತ ಮಾಡಿ ಭಾರತದ ಉತ್ತರ ಭಾರತದ ಎಲ್ಲ ಭಾಗಗಳಿಗೂ ಅವರು ಮರಿಗಳನ್ನು ಪೂರೈಕೆ ಮಾಡ್ತಾರೆ. ಅದಾದರೆ ಎಲ್ಲ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸಲ್ಲಿ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಈಗ ಪಶುವೈದ್ಯಕೀಯ ವಿಶ್ವವಿದ್ಯಾಲಯಗಳಲ್ಲಿ ಇಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಈಗ ಬೆಳೆಸ್ತಾ ಇದ್ದಾರೆ. ಅದು ಒಂದು ವಿದ್ಯಾಭ್ಯಾಸದ ಉದ್ದೇಶಕ್ಕಾಗಿ, ಮತ್ತೊಂದು ಸಣ್ಣ ಪ್ರಮಾಣದಲ್ಲಿ ರೈತರಿಗೆ ಪೂರೈಕೆ ಮಾಡಬೇಕಂತದ್ದು. ಕೇರಳದ ಕ್ವಿಲಾನ್ ಅಂತೇಳಿ ಅದು ಒಂದೊಡ್ಡ ಫಾರ್ಮ್ ಇದೆ, ರಾಜಸ್ಥಾನದ ಉದಯಪುರ್, ಹರಿಯಾಣ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಮಹಾರಾಷ್ಟ್ರ ಪುಣೆಯಲ್ಲಿ ಸರ್ಕಾರ ಅಲ್ಲದೆ ಈ ಪ್ರೈವೇಟ್ ಒಂದು 3-4 ಫಾರ್ಮು ಸ್ವಲ್ಪ ಪ್ರಮಾಣದಲ್ಲಿ 1,000-1,500 ಮಾತೃ ಕೋಳಿಗಳನ್ನು ಇಟ್ಕೊಂಡಿದ್ದಾರೆ ಅಲ್ಲಿ. ಹಾಗೂ ನಮ್ಮ ಕರ್ನಾಟಕದಲ್ಲಿ ಬಂದರೆ ನಮ್ಮ ಭಾರತ ಸರ್ಕಾರ ಸಂಸ್ಥೆಯಾದ ಕೇಂದ್ರೀಯ ಕುಕ್ಕಟ ಅಭಿವೃದ್ಧಿ ಸಂಸ್ಥೆ ಹೆಸರುಘಟ್ಟ, ಇಲ್ಲಿ ಸುಮಾರು 4,000 ಮರಿ ಮಾಡತಕ್ಕಂಥ ಕೋಳಿಗಳು, ಮಾತೃ ಕೋಳಿ ಅಂದರೆ ಪೇರೆಂಟ್ ಸ್ಟಾಕ್, 4,000 ಪೇರೆಂಟ್ ಸ್ಟಾಕ್ ನಾವು ಇಟ್ಕೊಂಡಿದ್ದೇವೆ. ಇಲ್ಲಿ ನಾವು ಮರಿ ಮಾಡಿಸಿ ದೇಶದ ಎಲ್ಲ ಭಾಗಗಳಿಗೂ ನಾವು ಸಪ್ಲೈ ಮಾಡ್ತೀರ. ಈಗ ಸುಮಾರು ಒಂದು 10 ಗಂಟೆಗಳ ಅವಧಿ ಜರ್ನಿ ಪ್ರವಾಸ ಅಂತಂದರೆ ನಾವು ಅದನ್ನು ಟ್ರೈನಲ್ಲಿ ಕಳಿಸ್ತೇವೆ, ರೈಲಲ್ಲಿ, ಇಲ್ಲ ಇನ್ನೂ ಜಾಸ್ತಿ ಅಂದರೆ ಏರೋಪ್ಲೇನಲ್ಲಿ ಕಳಿಸ್ಕೊಡ್ತೀವಿ, ವಿಮಾನಗಳಲ್ಲಿ. ಆಗ ಆ ಏನು ಆ ವೆಚ್ಚ ಇರ್ತದೋ ಅವ್ರು ರೈತರೇ ಭರಿಸ್ತಾರೆ. ಹಾಗಾಗಿ ನಾವು ಇದು ಸುಮಾರು ನಾವು 100,000 ಮರಿ ಒಂದು ವರ್ಷಕ್ಕೆ ನಾವು ಮಾರಾಟ ಮಾಡ್ತೀವಿ. ಅಷ್ಟು ಮಟ್ಟಿಗೆ ಬೇಡಿಕೆನೂ ಕೂಡ ಇದೆ, ಬೇಡಿಕೆನೂ ಇದೆ. ನಮಗೆ ಸುಮಾರು ಒಂದು 3-4 ತಿಂಗಳು ಅವಧಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಇರುತ್ತೆ ನಮಗೆ. ಅಂದರೆ ಯಾವ್ಯಾವ ರಾಜ್ಯಗಳಲ್ಲಿ ಹೆಚ್ಚು ಬೇಡಿಕೆ? ಹೆಚ್ಚಾಗಿ ಕೇರಳ, ತಮಿಳ್ನಾಡು ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟ, ಆಮೇಲೆ ಮಹಾರಾಷ್ಟ್ರ ಇದೆ. ನಮ್ಮ ಕರ್ನಾಟಕದಲ್ಲೂ ಈಗ ಭಾಳ ಜನ ಬೆಳೆಸ್ತಾರೆ, ಈ ಚಾಮರಾಜನಗರದವರು ಸಿಕ್ಕಾಪಟ್ಟೆ ಬೆಳೆಸ್ತಾರೆ. ಅಲ್ಲಿ ಅವರೆಲ್ಲ ಮಾಡಿ ಬೇರೆ ಕಡೆ ಸಪ್ಲೈ ಕೊಡ್ತಾಯಿದ್ದಾರೆ, ಅದು ನಮ್ಮ ಸಹಾಯ ತಗೋತಾರೆ ಎಷ್ಟೋ ಜನ. ಈ ಬೆಂಗಳೂರು ಸುತ್ತಮುತ್ತಲೂ ಮಾಡ್ತಾಯಿದ್ದಾರೆ? ಈಗ ಬೆಂಗಳೂರು ಸುತ್ತಮುತ್ತಲೂ ಭಾಳ ಇದ್ದಾವೆ, ಎಲ್ಲ ಹಳ್ಳಿಗಳಲ್ಲೂ ಇದ್ದಾವೆ. ಒಂದು ಶ್ರೀರಾಮನಹಳ್ಳಿ ಅಂತಿದೆ, ಅಲ್ಲಿ ಪೀಪಲ್ ಟ್ರಸ್ಟ್ ಅಂತ ಒಂದು ಆರ್ಗನೈಸೇಷನ್, ಅವ್ರೇನು ಮಾಡ್ತಾರೆ, ಮಹಿಳೆಯರು ಸ್ತ್ರೀ ಶಕ್ತಿ ಗುಂಪುಗಳವರು ಬಂದು ಒಂದು 100-200 ಮರಿ ಒಟ್ಟಿಗೆ ತೊಗೊಂಡು ಹೋಗಿ ಒಂದು ತಿಂಗಳು 1.5 ತಿಂಗಳ ಅವಧಿವರೆಗೂ ನಮ್ಮ ಒಂದು ಸಲಹೆ ಮೇಲೆ ಬೆಳೆಸಿ ಹಳ್ಳಿಗಳಲ್ಲಿ ಎಲ್ಲ ಒಂದು ಕುಟುಂಬಗಳಿಗೂ 2, 3, 4 ಈ ಥರ ಹಂಚಿಕೆ ಮಾಡ್ಕೋತಾರೆ. ಅವನ್ನು ಬೆಳೆಸಿ ಅವರು ಕ್ರಿಸ್ಮಸ್ಸು ಅಥವಾ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ನಾವು ಎಲ್ಲಿ ಹೆಚ್ಚಾಗಿ ತಿಂತಾರೋ ಆ ಸಮಯದಲ್ಲಿ ಅವರೇ ಮಾರಾಟ ಮಾಡ್ತಾರೆ, ಇಲ್ಲ ಅಂದರೆ ನಮ್ಮ ಹತ್ರ ಬಂದು ನಾವು ಯಾರಾಗಾದರೂ ಅಲ್ಲಿ ಕಳಿಸಿ ಅದನ್ನು ಮಾರಾಟ ಮಾಡಿಕೊಡ್ತಾರೆ. ಅಂದರೆ ಈ ನಾಟಿ ಟರ್ಕಿ ಕೋಳಿಗಳು ಅಂತ ಕರೀತಾರಲ್ಲ, ಇದು ಏನು ಅಂತೀರಿ? ನೋಡಿ, ಇದು ನಾಟಿ ಟರ್ಕಿ ಕೋಳಿಗಳಿಗೆ ಹಿಂದೆ ಒಂದು ಕಥೆನೇ ಇದೆ. ಅದು ಹೇಗೆ ಅಂದರೆ, ಬ್ರಿಟಿಷರು ಮತ್ತು ಯುರೋಪಿಯನ್ರು ಹೌದು ಈ ಕೋಲಾರಲ್ಲಿ ಚಿನ್ನದ ಗಣಿ ಪ್ರದೇಶದಲ್ಲಿ ಅವರು ವಾಸ್ತವ್ಯ ಹೂಡಿದಾಗ ಅವರು ಪ್ರತಿ ಕ್ರಿಸ್ಮಸ್ಗೂ ಥ್ಯಾಂಕ್ಸ್ ಗಿವಿಂಗ್ ಡೇಗೂ ಅವ್ರ ಊರಿಗೆ ಹೋಗಿ ಟರ್ಕಿ ತಿನ್ನೋಕೆ ಆಗ್ತಿರ್ಲಿಲ್ಲ ಆವಾಗನ್ನು ಕಷ್ಟ. ಆವಾಗ ಏನು ಮಾಡ್ತಿದ್ರು ಅವರು, ಅಲ್ಲಿಂದ ಮೊಟ್ಟೆ ತೊಗೊಂಡು ಬಂದು ಇಲ್ಲಿ ನಾಟಿ ಕೋಳಿ ಕೆಳಗಡೆ ಮರಿ ಮಾಡಿಸಿ ಅದನ್ನು ರೈತರಿಗೆ ಕೊಡೋರು. ಆ ರೈತರವರು ಬೆಳೆಸಿ ದೊಡ್ಡದು ಮಾಡಿ ಕ್ರಿಸ್ಮಸ್ ಟೈಮಲ್ಲಿ ಅಥವಾ ಥ್ಯಾಂಕ್ಸ್ ಗಿವಿಂಗು ಅಥವಾ ಹೊಸ ವರ್ಷದ ಟೈಮಲ್ಲಿ ಅದೇ ಅವ್ರಿಗೇ ವಾಪಸ್ ಕೊಡಬೇಕಿತ್ತು. ಆ ಥರ ಒಂದು ಕಟ್ಟುಪಾಡು ಮಾಡಿದರು. ಅದೆಲ್ಲ ನಮ್ಮ ಹಿರಿಯರು ಹೇಳೋದು ಸ್ಟೋರಿ, ಯಾಕಂದರೆ ನಾವು KGF ಸುತ್ತಲಿಂದ ಬಂದಿರೋದ್ರಿಂದ ಇವೆಲ್ಲ ಅದ್ರ ಬಗ್ಗೆ ನಾನು ವಿವರ ತಿಳ್ಕೊಳಕ್ಕೆ ಹೋದಾಗ ಸುಮಾರು ಜನ ಈ ವಿಚಾರ ಹೇಳಿದರು. ಅಂದರೆ ಈಗಲೂ ಅಲ್ಲಿದ್ದಾವೆ ಟರ್ಕಿ ಕೋಳಿ? ಅಲ್ಲಿ ಈಗ ಹೇಗೆ ಅಂದರೆ ಕುರಿ ಮೇಯಿಸ್ದಂಗೆ ಮೇಯಿಸ್ತಾರೆ. ಓಹೋ, ನಮ್ಮಲ್ಲಿ ಕುರಿನ ಹೇಗೆ ನಾವು ಹೊರಗಡೆ ಮೇಯಿಸ್ಲಿಕ್ಕೆ ಹೊಡ್ಕೊಂಡು ಹೋಗ್ತೀವೋ ಅದೇ ರೀತಿ ಬೆಳಗ್ಗೆ ಹೊಡ್ಕೊಂಡು ಹೋಗಿ ಅದನ್ನು ಮೇಯಿಸ್ಕೊಂಬರ್ತಾರೆ. 100 ಇದಾವೆ ಒಂದೊಂದು ಮನೇಲಿ, 50, 60, 20. ಅದು ಎಲ್ಲಿ ಅಂದರೆ ಈ ತಮಿಳ್ನಾಡು ಕೃಷ್ಣಗಿರಿ, ಹೊಸೂರು, ನಾರ್ತ್ ಆರ್ಕಾಟು, ಕೋಲಾರದ KGF, ಮುಳುಬಾಗಲು ಹೆಚ್ಚಾಗಿ ಬೆಳೆಸ್ತಾರೆ. ಪ್ರತಿ ನೀವು ಕ್ರಿಸ್ಮಸ್ ಟೈಮಲ್ಲಿ ನೋಡಿಬಿಟ್ರೆ ಬಸ್ ಮೇಲೆ ಹಾಕೊಂಬರ್ತಿರ್ತಾರೆ ಮಕ್ಕಳುಗಳಲ್ಲಿ ಆ ಟೈಮಲ್ಲಿ, ಮುಳುಬಾಗಲು KGF ಕಡೆಯಿಂದ ಬಸ್ಗಳಲ್ಲಿ. ಸೊ ಇದು ಹಾಗಾಗಿ ಆ ಒಂದು ತಳಿನ ಅದನ್ನು ನಾಟಿ ಟರ್ಕಿ ಟರ್ಕಿ ಅಂತಿದ್ದಾರೆ. ಈ ನಾವೆಲ್ಲ ಮಾಡಿರೋದು ನಾವು ಇದನ್ನು ಇಂಪೋರ್ಟ್ ಮಾಡ್ಕೊಂಡಿರೋದು, ಅಮೇರಿಕಾದಿಂದ ಇಂಪೋರ್ಟ್ ಮಾಡಿಕೊಂಡು ಬೆಳೆಸ್ತಾರೆ. ಅವಕ್ಕೂ ಇವಕ್ಕೂ ವ್ಯತ್ಯಾಸ ಇದೆ ಹಾಗಾದ್ರೆ? ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರ್ಬೋದು, ಯಾಕಂದರೆ ನಾಟಿ ಅನ್ನೋದು ಅವು ಈ ಒಂದು ವಾತಾವರಣಕ್ಕೆ ಒಗ್ಗಿದ್ದಾಗೆ ಒಗ್ಗಿದ್ದಾವೆ. ಬಟ್ ನಮ್ಮಲ್ಲಿರೋ ಟರ್ಕಿ ಸಾಮಾನ್ಯವಾಗಿ ಕೋಳಿಗಳಷ್ಟು ಸೂಕ್ಷ್ಮ ಇಲ್ಲ, ಎಲ್ಲ ವಾತಾವರಣದಲ್ಲೂ ಚೆನ್ನಾಗಿ ಬೆಳೀತಾವೆ. ಅಂದರೆ ಬೇಡಿಕೆನೂ ಕೂಡ ಇದೆ ಈ ಮಾಂಸಕ್ಕೆ? ತುಂಬ ಬೇಡಿಕೆ ಇದೆ. ಅಂದರೆ ಆ ಬೇಡಿಕೆ ಅಂದರೆ ವರ್ಷ ಪೂರ್ತಿ ಬೇಡಿಕೆ ಇಲ್ಲ, ಸೀಮಿತವಾದ ಸಮಯದಲ್ಲಿ. ಹೌದು ಹೌದು, ಹಾಗಾಗಿ ರೈತರು ಅದಕ್ಕೆ ಸರಿಯಾಗಿ ಅದನ್ನು ಪ್ಲಾನ್ ಮಾಡ್ತಾರೆ. ಮತ್ತು ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಸದಾಕಾಲ ಏನು ಬೇಡಿಕೆ ಇಲ್ಲ? ಸದಾಕಾಲ ಬೇಡಿಕೆ ಇಲ್ಲ. ಕೆಲವು ಹೋಟ್ಲುಗಳಲ್ಲಿದೆ, ಅವರು ಬೇರೆ ದೇಶದಿಂದ ತರಿಸ್ಕೊಂಬಿಡ್ತಾರೆ, ತುಂಬಾ ಕಡಿಮೆ. ಈಗ ಈ ಹೆಸರುಘಟ್ಟದಲ್ಲಿರುವಂಥ ಕೇಂದ್ರೀಯ ಕುಕ್ಕುಟ ಅಭಿವೃದ್ಧಿ ಸಂಸ್ಥೆಯಲ್ಲಿ ಈ ಟರ್ಕಿ ಮರಿಗಳನ್ನು ಉತ್ಪಾದನೆ ಮಾಡಿ ತಾವು ರೈತರಿಗೆ ಕೊಡ್ತಾ ಇದ್ದೀರಾ, ಮತ್ತು ಸಂವರ್ಧನೆಯಲ್ಲೂ ಕೂಡ ತೊಡಗಿದ್ದೀರಾ? ಹೌದು. ಮುಖ್ಯವಾಗಿ ಇಲ್ಲಿ ಸಂಶೋಧನೆ ಕೂಡ ನಡೀತಾ ಇದೆ, ಇದರ ಉದ್ದೇಶ ಏನು ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ, ಈಗ ರೈತರು ಪ್ರತಿಯೊಬ್ಬರು ಮುಂದೆ ಬರಬೇಕು, ಒಂದಲ್ಲ ಒಂದು ಉಪಕಸುಬನ್ನು ಅವರು ಅಳವಡಿಸ್ಕೋಬೇಕು ಅನ್ನೋದು ನಮ್ಮ ಸರ್ಕಾರದ ಧ್ಯೇಯ ಆಗಿತ್ತು. ಹೌದು. ಆಗ ನಮ್ಮ ದಕ್ಷಿಣ ಭಾರತದ ಭಾಗದಲ್ಲಿ ಈ ಥರದ ಒಂದು ಕಾರ್ಯಕ್ರಮ ಯಾವುದೇ ಒಂದು ಸಂಸ್ಥೆಯಲ್ಲಿ ಇರಲಿಲ್ಲ. ಆಗ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಅವರೆಲ್ಲನೂ ಇದೊಂದು ಸಂಸ್ಥೆಯಲ್ಲಿ ನೀವು ಚಟುವಟಿಕೆ ಬೆಳೆಸಿ, ಚಟುವಟಿಕೆ ಬೆಳೆಸಿ, ಬೇಡಿಕೆ ಇದೆ ಎಲ್ಲೋ ಯಾರೋ. ಈಗ ಏನಾಗಿತ್ತಂದರೆ ಮೊದಲೆಲ್ಲ ಬೇರೆ ದೇಶದಿಂದ ತರಿಸ್ಕೊಳ್ಳೋರು ಸಿಕ್ಕಾಪಟ್ಟೆ, ಬೇರೆ ದೇಶದಿಂದ ತರಿಸ್ಕೊಂಡು ಹೋಟ್ಲುಗಳಲ್ಲಿ ಮಾರಾಟ ಮಾಡ್ತಿದ್ರು. ನಾವೇ ಯಾಕೆ ಕೇರಳದ ಕ್ವೀನಲನ್ನೇ ಅಲ್ಲಿ ಇಲ್ಲಿ ಇದ್ದವನ್ನೆಲ್ಲ ತಂದು ಅದನ್ನೆಲ್ಲ ಬ್ರೀಡಿಂಗ್ ಮಾಡಿ ಅಪ್ಗ್ರೇಡ್ ಮಾಡ್ತಾ ಇದ್ವಿ. ಪ್ರತಿ ವರ್ಷವೂ ಅದರ ಒಂದು ಬೆಳವಣಿಗೆ ಸಂಖ್ಯೆಯನ್ನು ಕಾಪಾಡಿಕೊಂಡು ಮತ್ತು ಅದರ ಸಂವರ್ಧನೆ ಮಾಡಿ ಅದು ಪ್ರತಿ ವರ್ಷವೂ ಇನ್ನೂ ಉತ್ತಮವಾಗಿ ಬೆಳೆಯೋ ಥರ ಅಭಿವೃದ್ಧಿಪಡಿಸ್ಕೊಂಡು ಆ ಮರಿಗಳನ್ನ ರೈತರಿಗೆಲ್ಲ ಹಂಚ್ತಾ ಇದ್ದಾನೆ. ಅಂದರೆ ನಮ್ಮ ರೈತರು ಮಾಡೋವಂಥವ್ರು ಮೊಟ್ಟೆ ತೊಗೊಂಡ್ರೆ ಒಳ್ಳೆಯದು ಅಥವಾ ಮರಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ? ಮೊಟ್ಟೆ ಮಾಡ್ಕೊಂಡೋಗಿ ನಾಟಿ ಕೋಳಿಗೆ ಹಾಕಿ ಮರಿನೂ ಮಾಡಿಸ್ಬೋದು ಅವರು. ಅದು ಅದರಲ್ಲಿ ಅನುಕೂಲ ಏನಂದರೆ ಆ ಮರಿನ ಕೋಳಿನೇ ಸಾಕುತ್ತೆ. ಸ್ವಲ್ಪ ದೊಡ್ಡದಾಗೋವರೆಗೂ ಅದಕ್ಕೆ ಕಾವೆಲ್ಲ ಕೊಡೋದು ಎಲ್ಲ ಸಾಕುತ್ತೆ, ಗುರುತಿಡಿಯೋವರೆಗೂ. ಅದು ಮಾಡ್ಬೋದು, ಇಲ್ಲಾಂದ್ರೆ ಮರಿನೂ ತೊಗೊಂಡೋಗ್ಬೋದು. ಈಗ ಎರಡು ಮೂರು ಸಾಕೋರಾದರೆ ಮೊಟ್ಟೆ ತೊಗೊಂಡೋಗಿ ಹಾಕ್ಕೊಳ್ಳೋದು ಒಳ್ಳೆಯದು. ಈಗ 50-100 ಮೈಸೂರು ಅಷ್ಟು ಮೊಟ್ಟೆನ ಕೋಳಿ ಕೆಳಗೆ ಹಾಕ್ಲಿಕ್ಕೆ ಆಗಲ್ಲ. ಹೌದು. ಆಮೇಲೆ ನಮ್ಮಲ್ಲಿ ಮೊಟ್ಟೆ ಸಿಗೋವಾಗಲೇ ಅವರಲ್ಲಿ ಕೋಳಿ ಕಾವು ಕೂತಿರಬೇಕು, ಅವೆಲ್ಲ ಸಮಸ್ಯೆ. ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ನಾವು ಒಳ್ಳೆ ಉತ್ತಮವಾದ ತಳಿ ಮರಿಗಳು ಕೊಡ್ತೇವೆ. ಆಮೇಲೆ ನಾವು ಅವ್ರಿಗೆ ಅದನ್ನು ಸಾಕೋದು ಹೇಗೆ ಎಲ್ಲ ಹೇಳ್ಕೊಡ್ತೀವಿ, ತರಬೇತಿನೂ ಕೊಡ್ತೀವಿ. ಹಾಗಾಗಿ ಅವರು ಎಷ್ಟು ದಿನದ ಮರಿ ತಾವು ಪೂರೈಕೆ ಮಾಡ್ತೀವಿ? ನಾವು ಒಂದು ದಿವಸದ ಮರಿನೇ ಪೂರೈಕೆ, ಒಂದು ದಿನದ ಮರಿ. ಅಂದರೆ ಈ ಮರಿಗಳನ್ನು ಯಾವ ರೀತಿ ನೋಡ್ಕೋಬೇಕಾಗತ್ತೆ, ನಿರ್ವಹಣೆ ಯಾವ ರೀತಿ ಮಾಡಬೇಕಾಗತ್ತೆ? ಇದು ಈ ಟರ್ಕಿ ಮರಿಗಳ ನಿರ್ವಹಣೆ ನಮ್ಮ ಕೋಳಿ ಮರಿ ನಿರ್ವಹಣೆಗಿಂತಲೂ ಸ್ವಲ್ಪ ಕಷ್ಟ. ಯಾಕೆ ಅಂದರೆ ಇವು ಸ್ವಲ್ಪ ಕೋಳಿ ಮರಿಗಳಷ್ಟು ಚಾಕಚಕ್ಯತೆ ಇರಲ್ಲ ಅವಕ್ಕೆ, ಊಟದಾಗ ಒಂದು ಚುರುಕಿರಲ್ಲ. ಅವು ಆಹಾರ ಯಾವುದು, ನೀರು ಯಾವುದು ಅಂತ ಗುರುತಿಡಿಯೋದೇ ತುಂಬ ಕಷ್ಟ. ಅದಕ್ಕೆ ಏನು ಮಾಡಬೇಕು, ಆ ನೀರಲ್ಲಿ ಅದನ್ನು ತೊಟ್ಟಿನ ನಾವು ಅದ್ಬೇಕು. ಆಮೇಲೆ ಅದು ಬಾಯಿಗೂ ಒಂಚೂರು ಆಹಾರ ಕೊಡಬೇಕು. ಒಂದು ದಿವಸದ ಮಟ್ಟಿಗೆ ಆ ಥರ ನಾವು ಮಾಡಿದರೆ ಅವು ಆಮೇಲೆ ಅವುಗಳು ಹೊಂದ್ಕೊಂಡು ತಿಂತವೆ. ಇದು ಒಂದು ಆಮೇಲೆ ಬಿಸಿ ವಾತಾವರಣ ನಮ್ಮ ಕೋಳಿಗೆ ನಾವೇನು ಮಾಡ್ತೀವೋ ಬ್ರೂಡಿಂಗ್ ಅಂತ ಏನು ಕರಿತೀವೋ ಅದನ್ನು ಇದಕ್ಕೆ ಇನ್ನೂ ಒಂದು ವಾರ ಜಾಸ್ತಿ ಮಾಡಬೇಕಾಗುತ್ತೆ. ಇನ್ನು ಈಗ ಆಹಾರವನ್ನು ಏನೇನು ಕೊಡಬೇಕಾಗತ್ತೆ ಈ ಟರ್ಕಿ ಕೋಳಿ ಮರಿಗಳಿಗೆ? ಟರ್ಕಿ ಕೋಳಿ ಮರಿಗಳಿಗೆ ನಮ್ಮ ಕೋಳಿಗೆ ನಾವು ಕೊಡ್ತಕ್ಕಂಥ ಆಹಾರನೇ ಕೊಡ್ಬೋದು. ಅಂದರೆ ಪ್ರಾರಂಭಿಕ ಆಹಾರ, ಪ್ರಾರಂಭಿಕದಲ್ಲಿ ಇದಕ್ಕೆ ಒಂದು ಪ್ರೋಟೀನ್ ಅಂಶ ಅಂತ ಏನಿರುತ್ತೆ, ಸಸ್ಯಾಹಾರಜನಕ ಅಂಶ, ಅದು ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ಬೆಳವಣಿಗೆ. ಹೌದು. ಇದು ಏನಂದರೆ ಶುರುವಿನಲ್ಲಿ ಕೋಳಿ ಮರಿ ಥರ ತಿನ್ನಲ್ಲ, ಸ್ವಲ್ಪ ತಿಂದರೂ ಅದಕ್ಕೆ ಸಾಕಷ್ಟು ಸಸ್ಯಾಹಾರಜನಕ ಸಿಗಬೇಕು ಅನ್ನೋ ಉದ್ದೇಶದಿಂದ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರಬೇಕಾಗುತ್ತೆ. ಅದು ಬಿಟ್ಟರೆ ನಾವು ಮಾಮೂಲಿ ಕೋಳಿ ತಿಂಡಿ ಹಾಕ್ಬೋದು. ಇದು ಏನಂದರೆ ಇನ್ನೊಂದು ಗುಣ ಏನಂದರೆ ಇದು ವಾತಾವರಣಕ್ಕೆ ಭಾಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹೊಂದ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ದೊಡ್ಡದಾದಮೇಲೆ ನಮ್ಮ ನಾಟಿ ಕೋಳಿ ಥರ ಹೊರಗಡೆ ಬಿಟ್ಟು ಮೇಯಿಸ್ಬೋದು. ಅದು ಈ ನಾವು ಹಾಕೋ ಆಹಾರಕ್ಕಿಂತನೂ ಹುಲ್ಲು, ಹುಳ, ಸಗಣಿ ಅದೆಲ್ಲ ತಿಂದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ತರಕಾರಿ ವೇಸ್ಟು ಇದೆಲ್ಲ ಚೆನ್ನಾಗಿ ತಿನ್ನುತ್ತೆ. ಅಂದರೆ ಸ್ವಾಭಾವಿಕವಾಗಿ ಬಿಡುವ ಸ್ವಾಭಾವಿಕವಾಗಿ ಅವು ನಿರ್ವಹಣೆ ಮಾಡ್ತವೆ, ಬೇರೆ ಆಹಾರ ತಿಂದು ಮಾಂಸವಾಗಿ ಪರಿವರ್ತನೆ ಮಾಡುವಂಥ ಒಂದು ಕೆಪಾಸಿಟಿ ಜಾಸ್ತಿ ಇರ್ತದೆ. ಈಗ ಈ ತಿಂಡಿ ಮಿಶ್ರಣದ ಜೊತೆಗೆ ಹುಲ್ಲು ಏನಾದರೂ ಕೊಡ್ಬೋದಾಗಿತ್ತು? ಹೌದು, ಅದನ್ನೇ ಹೇಳಿದ್ದು ನಾನು. ಈಗ ಹೊರಗಡೆ ಬಿಟ್ಟರೆ ಹುಲ್ಲು, ಹುಳ, ಸಗಣಿ ಎಲ್ಲ ತಿನ್ನುತ್ತೆ, ಎಲ್ಲ ಆರ್ಗ್ಯಾನಿಕ್. ನಾವೇನಾದರೂ ಬೆಳೆಸ್ಕೊಂಡು ಏನಾದರೂ ಕೊಡ್ಬೋದೇ ಅಂತ? ಬೆಳೆಸ್ಕೊಂಡು ಕೊಡೋ ಅವಶ್ಯಕತೆ ಇಲ್ಲ, ಅದೇ ತಿನ್ನುತ್ತೆ. ರೇಷಿಯಸ್ ಈಟರ್ ಭಾಳ ಚೆನ್ನಾಗಿ ತಿನ್ನುತ್ತೆ ಹುಲ್ಲು. ಇದು ಫಾರೆಸ್ಟಿಂದ ಬಂದಿರೋದು, ಹಾಗಾಗಿ ಏನು ಬೇಕಾದ್ರೂ ತಿನ್ನುತ್ತೆ. ಈಗ ಮುಖ್ಯವಾಗಿ ಇವನ್ನು ಬೆಳೆಸಿದ ಮೇಲೆ ಎಷ್ಟು ವಯಸ್ಸಿಗೆ ನಾವು ಮಾರುಕಟ್ಟೆಗೆ ಇವನ್ನ ಮಾರಾಟ ಮಾಡಿ? ನೋಡಿ, ಸುಮಾರು ಒಂದು 16-18 ವಾರ ಮೇಯಿಸಿದ್ರೆ ಮಾರಾಟ ಮಾಡ್ಬೋದು. ಆಗ ಗಂಡು ಕೋಳಿಗಳು ಸುಮಾರು 6-7 ಕೆಜಿ ತೂಕ ಇರ್ತವೆ, ಹೆಣ್ಣು ಕೋಳಿಗಳು 4-5 kg ತೂಕ ಇರ್ತದೆ. ಸೊ ಇದು ಒಂದು 16-18 ವಾರ ಏನಿದೆ ಅದು ಅವು ಅದನ್ನು ತಿನ್ನಲಿಕ್ಕೂ ಆ ಸಮಯದಲ್ಲಿ ಚೆನ್ನಾಗಿರ್ತಾವೆ, ಅಲ್ಲಿವರೆಗೂ ಮೇಯಿಸಿ ಮಾರಬೇಕಾಗುತ್ತೆ. ಈಗ ತಾವು ತಜ್ಞರು ಮುಖ್ಯವಾಗಿ ಈ ಆಹಾರ ಪರಿವರ್ತನಾ ಸಾಮರ್ಥ್ಯದ ಆಧಾರದ ಮೇಲೆ ಅದು ಎಷ್ಟು ಮಟ್ಟಿಗೆ ಲಾಭದಾಯಕ ಅಂತ ತಾವು ಒಂದು ನೋಡಿ ನನ್ನ ಮಟ್ಟಿಗೆ ಹೇಳಬೇಕು ಅಂತಂದರೆ, ನಾವು ಬರೀ ಒಂದು ರೆಡಿಮೇಡ್ ಊಟ ಅಂದರೆ ನಾವು ಬ್ಯಾಲೆನ್ಸ್ಡ್ ಫೀಡ್ ಅಂತ ಏನು ಕರಿತೀವಿ ಅದನ್ನೇ ಕೊಟ್ಟರೆ, ಸಮತೋಲನ ಆಹಾರನೇ ಪೂರ್ತಿ ಕೊಟ್ಟು ಮೇಯಿಸಿದ್ರೆ ಲಾಭಾಂಶ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಇದರಲ್ಲಿ ಈ ಟರ್ಕಿ ಬಂದು ಆಚೆ ಹುಲ್ಲು, ಆರ್ಗ್ಯಾನಿಕ್ ಮ್ಯಾಟ್ರು, ಇನ್ಸೆಕ್ಟ್ಸು, ಕೀಟ ಏನು ಸಿಗುತ್ತೆ ಎಲ್ಲ ತಿನ್ನುತ್ತೆ, ಅದನ್ನೆಲ್ಲ ತಿಂದರೆ ನಮಗೆ ಅದು ಫ್ರೀ ಸಿಕ್ಕಿದಂಗೆ. ಸೊ ಹಾಗಾಗಿ ಅವನ್ನು ಹೊರಗಡೆ ಬಿಟ್ಟು ಮೇಯಿಸಿ ನಾವು ಕುರಿ ಮರಿ ಥರ ಮೇಯಿಸ್ಬೋದು, ಹೊಲದ ಹತ್ರ ಜೊತೆಲಿ ಹೋಗುತ್ತೆ ಜೊತೆಲಿ ಬರುತ್ತೆ, ಆ ಥರ ಮೇಯಿಸಿದ್ರೆ ನಮಗೆ ಲಾಭ ಜಾಸ್ತಿ ಬರುತ್ತೆ. ಆದರೆ ನಾವು ಫೀಡ್ ಹಾಕಿ ಮೇಯಿಸಿದ್ರು ಕೂಡ ಲಾಭ ಬರುತ್ತೆ, ಯಾಕೆಂದರೆ ಇದ್ರ ಮಾಂಸ ಜಾಸ್ತಿ ರೇಟಿಗೆ ಮಾರೋದ್ರಿಂದ ನಾವು ಅದರಲ್ಲಿ ಲಾಭ ಬರುತ್ತೆ. ಅಂದರೆ ಈಗ ಈ ತಾಯಿ ಕೋಳಿಗಳು ಇರ್ತಾವಲ್ಲ, ಇವು ಯಾವಾಗ ಮೊಟ್ಟೆ ಇಡೋದಕ್ಕೆ ಪ್ರಾರಂಭ ಮಾಡ್ತವೆ, ಎಷ್ಟು ವಯಸ್ಸು ಆದಮೇಲೆ? ತಾಯಿ ಕೋಳಿಗಳು ಸುಮಾರು ಒಂದು 30-32 ವಾರ ಆದಮೇಲೆ ಮೊಟ್ಟೆ ಇಡೋಕ್ಕೆ ಪ್ರಾರಂಭ ಆಗ್ತದೆ. ಅಂದರೆ ಸುಮಾರು ಒಂದು 8 ತಿಂಗಳು ಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ. ಅಂದರೆ ಎಷ್ಟೆಷ್ಟು ಮೊಟ್ಟೆ ಕೊಡ್ತಾರೆ? ಅದು ಒಂದು ವರ್ಷಕ್ಕೆ ಒಂದು 100-120 ಮೊಟ್ಟೆ ಬರ್ಬೋದು, ಚೆನ್ನಾಗಿ ಉತ್ತುಂಗವಾಗಿ ನಿರ್ವಹಣೆ ಮಾಡಿರತಕ್ಕಂಥ ಇದರಲ್ಲಿ 100-120 ಮೊಟ್ಟೆ ಬರ್ಬೋದು. ಈಗ ಒಂದು ವೇಳೆ ಅವನ್ನ ನಾವು ಮರಿ ಮಾಡಿಸೋದಕ್ಕೆ ಬಳಸ್ಕೋಬೇಕು ಅಂದರೆ ಎಷ್ಟೆಷ್ಟು ಈ ಗಂಡು ಕೋಳಿಗಳನ್ನು ಇಟ್ಕೋಬೇಕಾಗುತ್ತೆ? ನಾವು ಸುಮಾರು ಒಂದು 15 ಹೆಣ್ಣು ಕೋಳಿಗೆ ಒಂದು ಗಂಡು ಕೋಳಿ ಇಟ್ಕೊಂಡ್ರೆ ಸಾಕು. ಅಂದರೆ ನಾವು ಸಾಧಾರಣವಾಗಿ ಮರಿಗಳನ್ನ ತೊಗೊಂಡೋದಾಗ ಅದರಲ್ಲೂ ಇದ್ರೂ ಇರ್ಬೋದು. ನಾವು ಮರಿಗಳು ತೊಗೊಂಡೋದಾಗ ಅದರಲ್ಲಿ 1/2 ಹೆಣ್ಣು 1/2 ಗಂಡು ಇರ್ತವೆ ಸಾಮಾನ್ಯವಾಗಿ. ನೀವು ಕೊಡುವಾಗಲೂ ಆ ರೀತಿಯಾಗಿ 1/2 ಹೆಣ್ಣು 1/2 ಗಂಡು ಇರ್ತವೆ ಅದರಲ್ಲಿ? ಹಾಂ ಹಾಂ ಹಾಂ. ಆ ರೀತಿ ಅದು ಗುರ್ಸೆ ಕೊಡಬಹುದು, ಗುರ್ಸಿ ಕೊಡ್ಬೋದು. ಆದರೆ ಸಾಮಾನ್ಯವಾಗಿ ಅವು ಮಾಂಸಕ್ಕಾಗಿ ಮಾರಾಟ ಮಾಡೋದ್ರಿಂದ ಗಂಡು ಮರಿ ಇದ್ರೂ ಏನು ತೊಂದರೆ ಇಲ್ಲ, ತೊಗೊಂಡೋಗಿ ಅವು ದಷ್ಟಪುಷ್ಟವಾಗಿ ಹೌದು ಇನ್ನೂ ಚೆನ್ನಾಗಿ ಬೆಳೀತಾವೆ ಹೆಣ್ಣಿದಕ್ಕಿಂತ. ಮತ್ತು ಈ ಹಿತ್ತಲಲ್ಲೂ ಕೂಡ ಸಾಕ್ಬೋದ ಇವನ್ನ? ಹೌದು, ನಾನು ಈಗಾಗಲೇ ಹೇಳಿದ್ನಲ್ಲ, ಇದು ಖಂಡಿತವಾಗ್ಲೂ ಸಾಕ್ಬೋದು. ಹಿತ್ತಲಲ್ಲಿ ಸಾಕೋದ್ರಿಂದನೇ ಖರ್ಚು ಕಡಿಮೆ ಆಗಿ ಲಾಭ ಜಾಸ್ತಿ ಆಗುತ್ತೆ. ಇವು ಸುಮಾರು ಎಲ್ಲ ಹೊಲ ಗದ್ದೆ ಎಲ್ಲ ಕಡೆನೂ ಕರ್ಕೊಂಡು ಮೇಯಿಸ್ಬೋದು. ಈಗ ದೇಹ ತೂಕ ಸ್ವಲ್ಪ ಹೆಚ್ಚಾಗಿರುತ್ತೆ ಇದರದ್ದು, ಅದರಿಂದ ಈ ನೈಸರ್ಗಿಕ ಶತ್ರುಗಳ ಕಾಟ ಇರಲ್ವೇ ಇದಕ್ಕೆ? ಇದು ಇದಕ್ಕೇನು ಅಂದರೆ ಅದು ರೆಕ್ಕೆಗಳು ಭಾಳ ಬಲಿಷ್ಠವಾಗಿರ್ತವೆ, ಅಂತ ನಾಯಿನು ಬೇಕಾದರೂ ಹೊಡಿತವೆ, ಎದುರಿಸ್ತವೆ. ಆಮೇಲೆ ಅವು ಒಂಥರ ಶಬ್ದ ಮಾಡ್ತವೆ, ಆ ಶಬ್ದದಿಂದ ನಾಯಿಗಳು ಹದ್ದು ಕಾಗೆ ಯಾವುದು ಅದನ್ನು ಮುಟ್ಟಲ್ಲ. ಸಾಮಾನ್ಯವಾಗಿ ಇದುವರೆಗೂ ರೈತರು ಯಾರೂ ನಮ್ಮ ಟರ್ಕಿ ಕೋಳಿನ ನಾಯಿ ತಿಂತು ಅಂತ ಬಂದು ಹೇಳಿರೋರೇ ಇಲ್ಲ. ಇದು ಓಡಿಸುತ್ತೆ ಇನ್ನೊಂದು ಅಲ್ಲ, ಮನುಷ್ಯರ ಕೈಗೆ ಸಿಗೋ ಸಾಧ್ಯತೆ ಇರುತ್ತೆ. ಮನುಷ್ಯರ ಕೈಗೆ ಸಿಗುತ್ತೆ, ಸ್ವಲ್ಪ ಕಷ್ಟ ಅದು ರೆಕ್ಕೆಯಲ್ಲಿ ಹೊಡೆಯೋದ್ರಿಂದ ಮನುಷ್ಯರ ಕೈಗೆ ಸಿಗೋದು. ಅಂದರೆ ಯಾರು ಸಾಕಿರ್ತಾರೋ ಅವ್ರನ್ನ ಮಾತ್ರ ಗುರುತು ಹಿಡಿಯುತ್ತೆ, ಬೇರೆಯವ್ರಿಗೆ ಇಲ್ಲ, ಬೇರೆಯವ್ರಿಗೆ ಹತ್ರ ಬಿಟ್ಕೊಳ್ಳಲ್ಲ. ಇನ್ನು ಈ ಟರ್ಕಿ ಕೋಳಿಗಳಿಗೆ ಬರುವಂಥ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಹೇಳ್ತೀರಿ? ನೋಡಿ, ಈ ಟರ್ಕಿ ಕೋಳಿಗಳಿಗೆ ಕಾಯಿಲೆಗಳು ತುಂಬ ಕಡಿಮೆ, ತುಂಬ ಕಡಿಮೆ ಅಂದರೆ ಇವುಗಳು ಮುಖ್ಯವಾಗಿ ಎರಡೇ ಕಾಯಿಲೆ ಬರೋದು. ಒಂದು ಕೊಕ್ಕರೆ ರೋಗ ಅಂತ ಒಂದು ಬರುತ್ತೆ, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಕಾಯಿಲೆ. ಅದು ಬಿಟ್ಟರೆ ಕೋಳಿ ಸಿಡುಬು ಅಂತ ಚಿಕನ್ ಫಾಕ್ಸ್ ಅಂತ ಬರ್ತದೆ. ಈ ಎರಡು ಕಾಯಿಲೆಗಳಿಗೂ ಅದ್ರ ವಿರುದ್ಧ ಲಸಿಕೆ ಮಾಡಿಸ್ಬೋದು. ನಮ್ಮ ಬೆಂಗಳೂರಿನ ಲಸಿಕೆ ಸಂಸ್ಥೆ ಇದೆ ಹೆಬ್ಬಾಳಲ್ಲಿ. ಹೌದು, ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ, ಅಲ್ಲಿ ಈ ಎರಡು ಲಸಿಕೆನೂ ದೊರೆಯುತ್ತೆ. ಇದನ್ನು ಸಮಯಕ್ಕೆ ಸರಿಯಾಗಿ ನಾವು ಆ ಕೋಳಿಗೆ ಹಾಕಿದರೆ ಮತ್ತೆ ಕಾಯಿಲೆ ಇದಕ್ಕೆ ಬರುವುದಿಲ್ಲ. ಮತ್ತು ಕೋಳಿಗಳಿಂದ ಏನಾದರೂ ಇದಕ್ಕೆ ಕಾಯಿಲೆಗಳು ಹರಡ್ಬೋದೆ? ಇಲ್ಲ, ಸಾಮಾನ್ಯವಾಗಿ ಯಾವುದು ಹರಡಲ್ಲ. ಬಂದರೆ ಅದೇ ಈ ಕೊಕ್ಕರೆ ರೋಗ ಮತ್ತು ಸಿಡುಬು ರೋಗ ಬರ್ಬೋದು. ಅದಕ್ಕೆ ಸಾಮಾನ್ಯವಾಗಿ ಕೋಳಿಗೂ ವ್ಯಾಕ್ಸಿನ್ ಮಾಡಿರ್ತಾರೆ. ಆದ್ದರಿಂದ ಈ ಕೋಳಿ ಫಾರಂ ಇರುವಂಥ ಕಡೆನೂ ಸಾಕಿದ್ರು ಏನು ಇದಕ್ಕೇನು ಏನು ತೊಂದರೆ ಸಾಕಿದ್ದಾರೆ, ಸುಮಾರು ಜನ ಸಾಕಿದ್ದಾರೆ ಫಾರಂ, ಕೋಳಿ ಫಾರಂ ಪಕ್ಕದಲ್ಲೇ ಸಾಕಿದ್ದಾರೆ. ಇನ್ನು ಈ ಮಾರಾಟ ಮಾಡುವಂಥ ವಿಧಾನವೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಅಂದರೆ ಇದಕ್ಕೆ ಮಾರುಕಟ್ಟೆ ಹೇಗಿದೆ ಮತ್ತು ಮಾರಾಟವನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ನಾವು? ಖಂಡಿತ ಹೇಳ್ತೀನಿ ನೋಡಿ, ಇದು ಸಾಮಾನ್ಯವಾಗಿ ನಾನು ಹೇಳಿದಾಗೆ ಇದಕ್ಕೆ ಮಾರುಕಟ್ಟೆ ಬಂದು ಕ್ರಿಸ್ಮಸ್ ಸಮಯ ಹಾಗೂ ನವಂಬರ್ ಕೊನೆಯ ವಾರ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ಮಾಡ್ತಾರೆ. ಆ ಸಮಯದಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ, ಹಾಗೂ ಹೊಸ ವರ್ಷದಲ್ಲಿ ಕೂಡ ಸ್ವಲ್ಪ ಬೇಡಿಕೆ ಇದೆ. ಅದಲ್ಲದೆ ಈ ಕ್ರಿಶ್ಚಿಯನ್ ಜನ ಮದುವೆಗಳಲ್ಲಿ ಇದನ್ನೊಂದು ಡಿಶ್ ಅಂತ ಮಾಡ್ತಾರೆ, ಟರ್ಕಿ ಮೀಟ್, ಟರ್ಕಿ ರೋಸ್ಟ್, ಅವ್ರು ಏನೋ ಅದಕ್ಕೊಂದು ಹೆಸರಿಟ್ಕೊಂಡು ಮಾಡ್ತಾರೆ. ಆ ಸಮಯದಲ್ಲಿ ಮಾತ್ರ ಇದಕ್ಕೆ ಮಾರುಕಟ್ಟೆ ಇರುತ್ತೆ. ಸಾಮಾನ್ಯವಾಗಿ ಇದನ್ನು ನವಂಬರಲ್ಲಿ ಅಕ್ಟೋಬರ್ ನವಂಬರಿಂದ ಶುರು ಮಾಡ್ತಾರೆ ಮಾರ್ಕೆಟು. ಇದಕ್ಕೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತುಂಬ ಬೇಡಿಕೆ ಇರುತ್ತೆ. ಸುಮಾರು ಬೆಂಗಳೂರು ಒಂದರಲ್ಲೇ ಒಂದು 10,000 to 12,000 ಟರ್ಕಿ ಬೇಕಾಗ್ಬೋದು ಒಂದು ವರ್ಷಕ್ಕೆ ನಮ್ಮ ಒಂದು ಸಮೀಕ್ಷೆ ಪ್ರಕಾರ. ಸೊ 10,000 to 15,000 ಟರ್ಕಿ ಕೋಳಿ ಅಥವಾ 12,000 ಟರ್ಕಿ ಕೋಳಿ ಅಂದರೆ ಸುಮಾರು ದೊಡ್ಡ ಸಂಖ್ಯೆನೇ ಆಯಿತು. ಅದಲ್ಲದೆ ಈ ಬಾಂಬೆ, ಗೋವಾ ಮತ್ತು ನಮ್ಮ ಮಂಗಳೂರು ಇಲ್ಲೆಲ್ಲ ಭಾಳ ಬೇಡಿಕೆ ಇದೆ. ಅಂದರೆ ವರ್ಷವಿಡೀ ಇದೆಯಾ ಅದು? ವರ್ಷವಿಡೀ ಇಲ್ಲ, ಆ ಒಂದು ಸಮಯದಲ್ಲಿ ಮಾತ್ರ ಸೀಮಿತವಾದ ಸಮಯ. ಆ ಸಮಯದಲ್ಲಿ ಏನು ಮಾಡ್ತಾರೆ ಜನ ಇಲ್ಲಿ ಅದನ್ನೆಲ್ಲ ಡ್ರೆಸ್ ಮಾಡಿ ಕ್ಲೀನ್ ಮಾಡಿ ಐಸ್ ಪ್ಯಾಕ್ ಮಾಡಿ ಬಸ್ ಮೇಲೆ ಹಾಕಿ ಕಳಿಸ್ತಾರೆ ಬಾಂಬೆಗೆ, ಗೋವಾಗೆ, ಮತ್ತು ಫ್ಲೈಟಲ್ಲಿ ಬೆಳಗ್ಗೆ ಫ್ಲೈಟಲ್ಲೇ ಹೋಗ್ತವೆ. ಸೊ ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ ಒಳ್ಳೆ ಬೇಡಿಕೆ ಇದೆ ಆ ಟೈಮಲ್ಲಿ. ಸುಮಾರು ಬೆಂಗಳೂರು ಅಂದರಲ್ಲೇ ಒಂದು 10,000 to 15,000 ಟರ್ಕಿ ಅಂತಂದರೆ ನೀವು ಬೇರೆ ಸಿಟಿಗಳಲ್ಲಿ ಎಷ್ಟಿದೆ ಅಂತ ನೀವು ಮಾಡ್ಬೋದು. ಅಂದರೆ ಈಗ ಸಾಧಾರಣವಾಗಿ ನಮಗೆ ಅಕ್ಟೋಬರ್ ಕೊನೆ ಹೊತ್ತಿಗೆ ಹೌದು ನೀವು ಮಾರುಕಟ್ಟೆಗೆ ಬರಬೇಕು ಅಂದರೆ ಯಾವ ಪ್ರಾರಂಭ ಮಾಡಿದ್ರು ಒಳ್ಳೆಯದು? ಅದಕ್ಕೆ ಮೊದಲು ಒಂದು 5 ತಿಂಗಳು ಮುಂಚೆ, ಮೇ ಜೂನಲ್ಲೇ ನಮಗೆ ತುಂಬ ಬೇಡಿಕೆ ಇರುತ್ತೆ ಮರಿಗಳಿಗೆ. ನಾವೇ ರೈತರಿಗೆ ಹೇಳ್ತೀವಿ ಈ ಸಮಯದಲ್ಲಿ ತೊಗೊಂಡೋಗಿ ಅಂತ. ಇನ್ನು ಕೆಲವರು ಸಣ್ಣ ಸಣ್ಣ ಕುಟುಂಬಗಳವರು 1 kg, 1.5 kg ಇರೋದು ಬೇಕು ಅಂತ ಹೇಳ್ತಾರೆ. ಅವರು ಜೂನ್ ಜುಲೈ ಆಗಸ್ಟಲ್ಲಿ ತೊಗೊಂಡೋಗಿರೋದನ್ನು ಚೆನ್ನಾಗಿ ಮೇಯಿಸ್ಬಿಟ್ಟು ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಮಾರ್ತಾರೆ ಅದನ್ನು. ಮತ್ತು ಮುಖ್ಯವಾಗಿ ಇದು ಕೇರಳದ ಕೊಚ್ಚಿನ್ನು, ಟ್ರಿವೇಂಡ್ರಮ್ಮು ಇಲ್ಲಿ ಭಾಳ ಬೇಡಿಕೆ ಇರುತ್ತೆ. ಅಲ್ಲಿ ಕೇರಳಲ್ಲಿ ಏನು ಅಂದರೆ ಕೇರಳ ಮತ್ತು ತಮಿಳ್ನಾಡಲ್ಲಿ ಈಗೀಗ ಇದು ತುಂಬ ಪಾಪ್ಯುಲರ್ ಆಗಿರೋದ್ರಿಂದ ಸೊ ವಾರಕ್ಕೆ ಒಂದೊಂದು ಸಲ ಎಲ್ಲ ಅಂಗಡಿಲೂ ಇದನ್ನು ಮಾರಾಟ ಮಾಡ್ತಾರೆ ಅಂತ ಕೇಳಿದೆ ನಾವು ಅಲ್ಲಿಂದ. ಅಂದರೆ ಈಗ ವಯಸ್ಸಿಗೆ ಬಂದು ಕೋಳಿಗಳನ್ನೇ ಮಾರಾಟ ಮಾಡಿದರೆ ಎಷ್ಟು ಬೆಲೆ ಸಿಗ್ಬೋದು ಅಂತೇಳಿ? ಒಂದು ಕೋಳಿ ಮೇಲೆ ಒಂದು 300-400 ರೂಪಾಯಿವರೆಗೂ ಇವರು ಲಾಭ ಗಳಿಸ್ಬೋದು. ಹಾಂ, ಅಷ್ಟು ಮಟ್ಟಿಗೆ. ಮೊಟ್ಟೆ ಆದರೆ ಮೊಟ್ಟೆ ಇದರಲ್ಲಿ ಮೊಟ್ಟೆ ಇಡಿಸಿ ಮೊಟ್ಟೆ ಮಾರಾಟ ಮಾಡುವಂಥ ಕಾರ್ಯಕ್ರಮ ಇಲ್ಲ ಇದರಲ್ಲಿ. ಅಲ್ಲ, ಅದನ್ನ ಬಳಸ್ಕೋಬೋದು ಆಹಾರವಾಗಿ? ಬಳಸ್ಬೋದು, ತಿನ್ಬೋದು. ಆದರೆ ಒಂದು ಮೊಟ್ಟೆಗೆ 25 ರೂಪಾಯಿ ಖರ್ಚು ಬಂದಿರುತ್ತೆ. ಸೊ 25 ರೂಪಾಯಿ ಕೊಟ್ಟು ಮೊಟ್ಟೆ ಯಾರು ಬಳಸೋದು ಇಷ್ಟಪಡಲ್ಲ. ಕೋಳಿ ಮೊಟ್ಟೆ ಕಡಿಮೆ ರೇಟಿಗೆ ಸಿಗೋವಾಗ ಇದು ಏನಿದ್ರು ಮರಿ ಮಾಡಿಸ್ಲಿಕ್ಕೆ. ಅದ್ರ ಮಾಂಸ ನಾನು ಮೊದಲೇ ಹೇಳಿದಾಗೆ ಮಾಂಸಕ್ಕೆ ತುಂಬ ಬೇಡಿಕೆ, ಯಾಕೆಂದ್ರೆ ಅದರಲ್ಲಿ ಲೀನ್ ಮೀಟ್, ವೈಟ್ ಮೀಟ್ ಅನ್ನೋದು ಜಾಸ್ತಿ ಇರುತ್ತೆ, ಕಡಿಮೆ ಕೊಬ್ಬಿನಂಶ ತುಂಬ ಕಡಿಮೆ ಇರುತ್ತೆ. ಈಗ ಈ ಟರ್ಕಿ ಕೋಳಿಗಳ ಒಂದು ಸಾಕಾಣಿಕೆ ಬಗ್ಗೆ ನಿಮ್ಮ ಸಂಸ್ಥೆಯಲ್ಲಿ ತರಬೇತಿ ಏನಾದರೂ ಕೊಡ್ತೀರಿ? ಬಿಡಿ, ನಮ್ಮ ಸಂಸ್ಥೆಯಲ್ಲಿ ವಿಶೇಷವಾಗಿ ತರಬೇತಿ ಕೊಡ್ತೇವೆ. ಇದಕ್ಕೆ 2 ತರಬೇತಿ ಇದೆ ನಮ್ಮಲ್ಲಿ. ಒಂದು ಪ್ರೊಫೆಷನಲ್ಸ್ಗೆ, ಅವ್ರಿಗೆ 10 ಡೇಸ್ ಓರಿಯೆಂಟೇಷನ್ ಕೋರ್ಸ್ ಆನ್ ಟರ್ಕೀಸ್ ಅಂತ ಒಂದಿದೆ. 10 ದಿನಗಳ ಒಂದು ಇದಿದೆ, ಪರಿಚಯಾತ್ಮಕ ಕಾರ್ಯಕ್ರಮ ಇದ್ದಂಗೆ. ಹೌದು, ಅದು ಪ್ರೊಫೆಷನಲ್ ಗ್ರಾಜ್ಯುಯೇಟ್ಸ್ ಆಗಿರೋರಿಗೆ ಅಂಥವ್ರಿಗೆ, ಡಿಪಾರ್ಟ್ಮೆಂಟಲ್ಲಿರೋರಿಗೆ, ಡಿಪಾರ್ಟ್ಮೆಂಟಲ್ಲಿ ಇನ್ ಸರ್ವಿಸ್ ಇರೋರಿಗೆ, ಅವ್ರಿಗೆ ರೈತರಿಗೆ ಒಂದು ವಿಶೇಷವಾಗಿ ಮಾಡ್ತೀವಿ. ಅದು ಒಂದು ವಾರದ ಕಾರ್ಯಕ್ರಮ. ಅದಕ್ಕೆ ನಾವೇನು ಮಾಡ್ತೀರಿ, ರೈತರನ್ನ ಡೈರೆಕ್ಟ್ ನಾವು ಬನ್ನಿ ಟ್ರೈನಿಂಗ್ ಕೊಡ್ತೀವಿ ಅಂತ ಏನು ಹೇಳೋದು. ನಾವು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಸು, NGO ಆರ್ಗನೈಸೇಷನ್ಸು, ಸ್ತ್ರೀ ಶಕ್ತಿ ಗುಂಪುಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕಡೆಯಿಂದ ಅವರು ಒಂದು 20-25 ಜನಕ್ಕೆ ಒಂದೊಂದು ಬ್ಯಾಚ್ ಕಳಿಸ್ತಾರೆ. ನಾವು ಒಂದು ವಾರ ಅವ್ರಿಗೆ ವಸತಿ ಸೌಲಭ್ಯ ಮಾಡಿಕೊಡ್ತೀವಿ. ಮತ್ತು ಒಂದು ತಲೆಗೆ 100 ರೂಪಾಯಿ ಒಂದು ದಿವಸಕ್ಕೆ ಸ್ಟೈಪೆಂಡ್ ಥರ ಕೊಟ್ಟು, ನಾವು 6-7 ಜನ ತಜ್ಞರಿದ್ದೇವೆ. ಸೊ ಎಲ್ಲರೂ ಒಂದೊಂದು ಟಾಪಿಕ್ ಬಗ್ಗೆ ಅವರಿಗೆ ವಿಚಾರನ ತಿಳಿಸ್ಕೊಡ್ತೀವಿ. ಮತ್ತು ಎಷ್ಟೋ ಜನ ರೈತರು ನಮ್ಮಲ್ಲಿ ತರಬೇತಿ ಪಡೆದಿರೋರು ಕೋಳಿ ಫಾರ್ಮ್ ಮಾಡಿದ್ದಾರೆ, ಕೋಳಿ ಅಂಗಡಿ ಮಾಡಿದ್ದಾರೆ, ಫೀಡು ಇದೆಲ್ಲ ಮಾಡಿದ್ದಾರೆ. ಅವರು ನಮ್ಮ ಹತ್ರ ಸಂಪರ್ಕ ಇಟ್ಕೊಂಡು ಮಾಡ್ತಾರೆ. ಮತ್ತು ಸ್ವಸಹಾಯ ಸಂಘಗಳವರು ಮಾಡ್ತಾ ಇದ್ದಾರೆ. ಸ್ವಸಹಾಯ ಸಂಘಗಳು ಮತ್ತು ಸ್ತ್ರೀ ಶಕ್ತಿ ಗುಂಪುಗಳು ಭಾಳ ಜನ ಮಾಡಿದ್ದಾರೆ. ನಾವು ಸ್ತ್ರೀ ಶಕ್ತಿ ಅವ್ರಿಗೆ ಹೇಳೋದೇನೆಂದರೆ, ಒಂದು ಕಡೆ ಇದನ್ನು ಬ್ರೂಡಿಂಗ್ ಮಾಡ್ಕೊಳ್ಳಿ, 100-150 ಮರಿ ತೊಗೊಂಡೋಗಿ ಬ್ರೂಡಿಂಗ್ ಮಾಡ್ಕೊಳ್ಳಿ, ಒಂದೇ ಕಡೆ ಸಾಕಂತ ಎಲ್ಲರೂ 2-2 ಹಂಚ್ಕೊಳ್ಳಿ, ದೊಡ್ಡದಾದ್ಮೇಲೆ ನಮ್ಮ ಹತ್ರ ಬಂದು ನಾವು ಮಾರಿಸ್ಕೊಡ್ತೀವಿ. ಸುಮಾರು ಜನ ನಾವು ಡಿಸೆಂಬರಲ್ಲಿ ನಮ್ಮ ಸಂಸ್ಥೆಗೆ ಭಾಳ ಜನ ಬರ್ತಾರೆ, ಟರ್ಕಿ ಕೋಳಿ ಬೇಕು ಬೇಕು. ನಮ್ಮಲ್ಲಿ ಇಲ್ಲದೇ ಇರೋ ಸಮಯದಲ್ಲಿ ನಾವು ಸಂಪರ್ಕ ಮಾಡಿ ಅಂತ ಮಾಡಿ ನಾವು ಮಾರಾಟ ಮಾಡಿಸಿದ್ದೀವಿ. ಅದನ್ನು ಮಾಡ್ತಾನು ಇದ್ದೀವಿ ಈಗ. ಈಗ ಈ ಟರ್ಕಿ ಕೋಳಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ತರಬೇತಿ ಬೇಕಾಯಿತು ಅಂತ ಹೇಳಿದರೆ ಯಾರನ್ನು ಸಂಪರ್ಕಿಸ್ಬೇಕು ಅಂತಿದೆ? ನೋಡಿ, ನಮ್ಮಲ್ಲಿ ದೂರವಾಣಿ ಸಂಖ್ಯೆ 2-8-4-66-262, 2-8-4-66-262. ಇಲ್ಲಿ ಸಂಪರ್ಕ ಮಾಡಿದರೆ ಅವರು ಇದ್ರ ಬಗ್ಗೆ ಏನು ಮಾಹಿತಿ ಬೇಕು ಕೊಡ್ತಾರೆ. ಹಾಗೂ ಇದ್ರ ಬಗ್ಗೆ ಟ್ರೈನಿಂಗ್ ಆಗಲಿ, ಅದು ಮರಿಗಳ ಯಾವಾಗ ಸಿಗುತ್ತೆ ಏನು ಎಲ್ಲ ವಿಚಾರನೂ ತಿಳಿಸ್ಕೊಡ್ತಾರೆ. ಅಂದರೆ ನಿಮ್ಮಲ್ಲಿ ವಸತಿ ವ್ಯವಸ್ಥೆನೂ ಇದೆಯಾ ಬಂದವರಿಗೆ? ರೈತರಿಗೆ ಒಳ್ಳೆ ವಸತಿ ವ್ಯವಸ್ಥೆ ಮಾಡಿದೆ ನಾವು. ಅವರಲ್ಲಿ ಎಂಟರ್ಟೈನ್ಮೆಂಟ್ಗೆ TV ಇದೆ, ಮತ್ತು ನಾವೊಬ್ಬರು ಅದೇ ಬೆಳಗ್ಗೆ ಸಾಯಂಕಾಲ ಅವ್ರನ್ನ ವಿಚಾರ ಮಾಡ್ತೀವಿ. ಅಲ್ಲಿ ಕ್ಯಾಂಟೀನ್ ಇದೆ, ಅವರಲ್ಲಿ ಊಟ ಮಾಡ್ಬೋದು. ಮತ್ತು ಜೊತೆಗೆ ನಿಮ್ಮ ಫಾರ್ಮು ಕೂಡ ಅಲ್ಲೇ ಇರೋದ್ರಿಂದ ನಮ್ಮಲ್ಲಿ ಒಂದು ಏನು ಅಂದರೆ ಇಡೀ ದೇಶದಲ್ಲೇ ನಮ್ಮಲ್ಲಿರ್ತಕ್ಕಂಥ ಅನುಕೂಲಗಳು ಎಲ್ಲೂ ಇಲ್ಲ. ಕೋಳಿ ಇದೆ, ಟರ್ಕಿ ಇದೆ, ಬಾತುಕೋಳಿ ಇದೆ, ಇಮು ಕೋಳಿ ಇದೆ, ಎಲ್ಲ ಒಂದೇ ಕ್ಯಾಂಪಸ್ಸಲ್ಲಿದೆ. ಅವರು ರೈತರು ಒಮ್ಮೆ ಒಂದ್ಸಲ ಅಲ್ಲಿಗೆ ಬಂದರೆ ಈ ಪ್ರತಿಯೊಂದ್ರ ಬಗ್ಗೆನೂ ಅವರಿಗೆ ಮಾಹಿತಿ ಸಿಗುತ್ತೆ. ಈ ಥರದ ಎಲ್ಲ ಸ್ಪೀಸೀಸ್ನು ಒಂದೇ ಕಡೆ ಇಟ್ಕೊಂಡು ಎಲ್ಲ ಥರದ ಸ್ಪೆಷಲಿಸ್ಟ್ ಇರ್ತಕ್ಕಂಥ ಸಂಸ್ಥೆ ಬೇರೊಂದಿಲ್ಲ ದೇಶದಲ್ಲೇ ಇದೆ. ದೇಶದಲ್ಲೇ ನಾವು ಹೇಳಬೇಕು ಅಂದರೆ ನಮ್ಮ ಸಂಸ್ಥೆಲೇ ಅದೆಲ್ಲ ಇರೋದು. ಹಾಗಾಗಿ ಅಲ್ಲಿ ಯಾರೇ ಬರಲಿ ಅವರು ಒಳ್ಳೆ ಮಾಹಿತಿ ತಗೊಂಡು ಹೋಗ್ಬೋದು. ಆದ್ದರಿಂದ ಈ ಟರ್ಕಿ ಕೋಳಿ ಸಾಕಾಣಿಕೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಒಂದು ಪರಿಚಯವನ್ನು ಮಾಡಿಕೊಡೋಣ ಅಂತಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದೆ. ವಿವರವಾದಂಥ ಮಾಹಿತಿ ಮಾಡಿಕೊಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಟರ್ಕಿ ಕೋಳಿ ಸಾಕಾಣಿಕೆ ಕುರಿತು ಕೋಳಿ ಸಾಕಾಣಿಕೆ ತಜ್ಞರಾದ ಡಾಕ್ಟರ್ ಪಿ ನಲ್ಲಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಶ್ರೋತೃಗಳೇ, ದುಡಿಮೆಯ ಹಿರಿಮೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಆಗಸ್ಟ್ 24ನೇ ತಾರೀಕು ಮಂಗಳವಾರ ರಾತ್ರಿ 9 ಗಂಟೆಯಿಂದ 10 ಗಂಟೆಯವರೆಗೆ ತೋಟಗಾರಿಕೆ ಹಾಗೂ ಅರಣ್ಯೀಕರಣ ಕುರಿತಂತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ನರೇಗಾ ಯೋಜನೆಯ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಶ್ರೀಶೈಲ ದಿಡ್ಡಿಮನಿ ಅವರು. ಪ್ರಶ್ನೆಗಳನ್ನು ಕೇಳಲು ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ದುಡಿಮೆಯ ಹಿರಿಮೆ ದುಡಿಮೆಯ ಹಿರಿಮೆ ನರೇಗಾ ಯೋಜನೆಯ ವಿವಿಧ ಚಟುವಟಿಕೆಗಳನ್ನು ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ದುಡಿಮೆಯ ಹಿರಿಮೆ ದುಡಿಮೆಯ ಹಿರಿಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ದುಡಿಮೆಯ ಹಿರಿಮೆ ದುಡಿಮೆಯ ಹಿರಿಮೆ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೃಷಿರಂಗ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿಯೇಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ. ಮಲೆನಾಡಿನ ಹಕ್ಕಿಯೇ ಬಾ, ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು ಜನತೆ. ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಆಕಾಶವಾಣಿಯ ಧ್ವನಿಮುದ್ರಣ ಭಂಡಾರದಲ್ಲಿ ಅಡಕವಾಗಿರುವ ಅನನ್ಯವಾದ ನಾಟಕಗಳು, ರೂಪಕಗಳು, ಅಪರೂಪದ ಸಂದರ್ಶನಗಳು, ಅಮೂಲ್ಯವಾದ ಚಿಂತನೆಗಳು, ಸಿರಿಧನಿಯ ಇಂಪಾದ ಹಾಡುಗಳು, ಇನ್ನೂ ಅನೇಕ ವಿಶೇಷ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ನಲ್ಲಿ ಲಭ್ಯ. ಇವೆಲ್ಲವನ್ನು ಆಲಿಸಲು, ಆಸ್ವಾದಿಸಲು ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನೆಲ್. ಕಾರ್ಯಕ್ರಮ ಕೇಳಿ ಅನಿಸಿಕೆ ತಿಳಿಸಿರಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಆಕಾಶ